ದೇವನೆ ಬಂಬೋಲಾ ಗಿರಿನಾರಿ ಜೂನಾಣ ಬೇಡ್ತಿ ಸದ್ದಾನಿ ಬಲಿಹಾರಿ ದೇಶದ ಸಾವರ್ತಿ ಜೋವಾನೆ ಹೋ ದೇಶದ ಸಾವರ್ತಿ ಜೋವಾನೆ ಆವೆ ದುನಿಯಾ ಸಾರಿ ಶಿವರಾತ್ರಿನಾ ಮೇಳಾ ಕೇರಿ ಶೋಭಾ ಜಬಹುನ್ಯಾರಿ ಶಿವ.